ಸಾಮಾನ್ಯವಾಗಿ ಈ ನೀರಾವರಿ ಸನ್ನಿವೇಶದಲ್ಲಿ ರೈತರು 2-3 ಬೆಳೆಗಳನ್ನು ತೆಗೆದುಕೊಳ್ತಾರೆ. ಮುಂಗಾರಲ್ಲಿ ಒಂದು ಬೆಳೆ, ಹಿಂಗಾರಲ್ಲಿ ಒಂದು, ಮತ್ತು ಬೇಸಿಗೆಗಾಲದಲ್ಲಿ 3 ಬೆಳೆಯನ್ನು ತೆಗೆದುಕೊಳ್ತಾರೆ. ಒಂದು ವರ್ಷದಲ್ಲಿ 3 ಬೆಳೆ ತಗೋತಾರೆ. ಹೌದು ಹೌದು. ಇಂತಹ ಸನ್ನಿವೇಶದಲ್ಲಿ ಪ್ರತಿ ವರ್ಷವೂ ಬೆಳೆ ಕಟಾವಾದ ನಂತರ ಮಾದರಿಯನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡುವುದು ಒಳ್ಳೆಯದು. ಈ ಕೆಲವು ರೈತರು ಅವರಿಗೆ ನೀರಾವರಿ ಆಶ್ರಯ ಕಡಿಮೆ ಇರುತ್ತೆ, ಅಂದ್ರೆ ಒಣ ಬೇಸಾಯದ ರೈತರು ಅಂತ ಕರೀತಾರೆ. ಅವರು ಪ್ರತಿ 2-3 ವರ್ಷಕ್ಕೊಮ್ಮೆ ಮಾದರಿಯನ್ನು ತೆಗೆದುಕೊಂಡು ಅದರನ್ನು ವಿಶ್ಲೇಷಣೆ ಮಾಡಿಸುವುದು ಒಳ್ಳೆಯದು. ಈಗ ಕೆಲವೊಂದು ಜನ ರೈತರು ತೋಟಗಾರಿಕೆ ಬೆಳೆಗಳನ್ನ ಹಣ್ಣಿನ ಬೆಳೆಗಳನ್ನ ಹಾಕಿರ್ತಾರೆ, ದಾಳಂಬ್ರೆ, ದ್ರಾಕ್ಷಿ ಇರಬಹುದು, ಲಿಂಬೆ, ಬಾಳೆ, ಇಂತ ಒಂದು ಹಣ್ಣಿನ ಬೆಳೆಗಳನ್ನ ಬಹುವಾರ್ಷಿಕ ಬೆಳೆಗಳಿರ್ತವೆ, ಅವರು ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸ್ಬೇಕಂತಾರೆ ಪರೀಕ್ಷೆಯನ್ನು? ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಇವನ್ನು 2 ವರ್ಷಕ್ಕೊಮ್ಮೆ ಇದು ನಾವು ಮಾದರಿಯನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡಲು ಸಾಕಾಗುತ್ತೆ. ಈಗ ಒಬ್ಬ ರೈತ ತಮ್ಮ ಒಂದು ಇದಕ್ಕೆ ಮಾದರಿಯನ್ನ ಕಳಿಸಿದ್ರೆ ನೀವು ಏನೇನು ಪರೀಕ್ಷೆಯನ್ನು ಮಾಡಿ ರೈತರಿಗೆ ಯಾವ್ಯಾವ ಒಂದು ಪೋಷಕಾಂಶಗಳ ಪರೀಕ್ಷೆಯನ್ನ ಮಾಡ್ತೀರಿ ಮತ್ತು ರೈತರಿಗೆ ಏನು ಮಾಹಿತಿಯನ್ನು ಕೊಡ್ತೀರಿ? ಈಗ ಸಾಮಾನ್ಯವಾಗಿ ನಾವೇ ಹೋಗಿ ಅಲ್ಲಿ ರೈತರ ಹೊಲದಲ್ಲಿ ಹೋಗಿ ಮಾದರಿಯನ್ನ ತಗೊಳ್ಳೋದು ಅತ್ಯಂತ ನಮಗೂ ಇದು ಆಗಂಗಿಲ್ಲ. ಆದ್ರಿಂದ ರೈತರು ನಮ್ಗೆ ಯಾವ ರೀತಿಯಿಂದ ಮಾದರಿ ತೆಗೆದುಕೊಳ್ಳಬೇಕು ನಮ್ ಕರೆ ಮಾಡಿದಾಗ ಅವ್ರಿಗೆ ಸರಿಯಾದ ಪದ್ಧತಿಯನ್ನ ತಿಳಿಸ್ಕೊಡ್ತೀವಿ. ಒಂದನೇದಾಗಿ ಅದಾದ್ಮೇಲೆ ಅವ್ರೇನು ನಮ್ಮ ಸೂಚನೆ ಮೇರೆಗೆ ಮಾದರಿಯನ್ನ ತೆಗೆದುಕೊಂಡು ಬಂದಾಗ ಅದನ್ನ ನಾವು ಸಂಸ್ಕರಣೆ ಮಾಡಿ ಅಂದ್ರೆ ನೆರಳಿನಲ್ಲಿ ಒಣಸಿ ಅದನ್ನ 2 mm ಜರಡಿಯಲ್ಲಿ ಸೋಸಿ 2 mm ಚಿಕ್ಕದಾದ ಮಣ್ಣಿನ ಕಣಗಳನ್ನ ಮಾತ್ರ ನಾವು ವಿಶ್ಲೇಷಣೆಗೆ ಉಪಯೋಗಿಸ್ತೇವೆ. ಇದನ್ನ ನಾವು ನಮ್ಮ ಪ್ರಯೋಗಾಲಯದಲ್ಲಿ ಮುಖ್ಯವಾಗಿ ರಸಸಾರ, ಲವಣಾಂಶ, ದೊರೆಯುವಂತಹ ಸಸ್ಯಗಳಿಗೆ ಭೂಮಿಯಲ್ಲಿ ಲಭ್ಯವಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಶು ಮತ್ತು ಮುಖ್ಯವಾಗಿ ಸಾವಯವ ಇಂಗಾಲ ಇವೆಲ್ಲವನ್ನು ಪರೀಕ್ಷೆ ಮಾಡಿ ರೈತರಿಗೆ 10 ಅಥವಾ 12 ದಿನದಲ್ಲಿ ಅವರಿಗೆ ಒಂದು ಫಲಿತಾಂಶದ ರಿಪೋರ್ಟ್ ಅನ್ನ ನಾವು ಕೊಡ್ತೀವಿ. ಈಗ ಸಾವಯವ ಇಂಗಾಲ ಅಂತಂದ್ರೆ ಈ ಭಾಗದ ಮಣ್ಣುಗಳಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಎಷ್ಟೆಷ್ಟು ಬರ್ತಾ ಇದೆ ನಿಮ್ಮ ಒಂದು ಪ್ರಯೋಗಾಲಯದಲ್ಲಿ? ಜಾಸ್ತಿ ಬರ್ತಾ ಇದೆಯಾ ಸಾವಯವ ಇಂಗಾಲ, ಅಥವಾ ಬಹಳಷ್ಟು ಕಡಿಮೆ ಇದೆ ಅಂತೀರಾ ಹೇಗೆ? ಈಗ ಸಾಮಾನ್ಯವಾಗಿ ಸಾವಯವ ಇಂಗಾಲ ಕೆಲವೊಂದು ಪ್ರದೇಶದಲ್ಲಿ ಕಡಿಮೆನೂ ಇದೆ. ಎಲ್ಲೆಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾರಲ್ಲ, ನೈಸರ್ಗಿಕ ಕೃಷಿಯನ್ನು ಮಾಡ್ತಾರೆ, ಅಂತ ಭೂಮಿಯಲ್ಲಷ್ಟೇ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಉಳಿದ ಭಾಗದಲ್ಲಿ ಕಡಿಮೆಯಿಂದ ಮಧ್ಯಮ ರೂಪ ಅಂದ್ರೆ 0.5% ಕ್ಕಿಂತ ಕಡಿಮೆ ಇರುತ್ತವೆ. ಕೆಲವೊಂದು ಭೂಮಿಯಲ್ಲಿ 0.5-0.6% ಆ ರೇಂಜ್ ಅಲ್ಲಿ ಇರುತ್ತದೆ. ಮತ್ತು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಬೇಸಾಯದ ಕ್ಷೇತ್ರದಲ್ಲಿ ಮಾತ್ರ ನಮಗೆ ಇಂಗಾಲದ ಪ್ರಮಾಣ 0.8-0.9 ವರೆಗೂ ಸಹ ಬಂದದ್ದನ್ನು ನಾವು ನೋಡಿದ್ದೇವೆ. ನೀವು ಮಣ್ಣು ತಜ್ಞರಾಗಿ ಮಣ್ಣಿನಲ್ಲಿ ಒಳ್ಳೆ ರೀತಿಯಿಂದ ಫಲವತ್ತಾದ ಮಣ್ಣು ಅಂತಂದ್ರೆ ಸಾವಯವ ಇಂಗಾಲ ಎಷ್ಟಿರಬೇಕು, ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡ್ಬೇಕಾದ್ರೆ ರೈತರು ಏನ್ ಮಾಡ್ಬೇಕು, ಸಾವಯವ ಇಂಗಾಲ ಏನನ್ನು ಸೂಚನೆ ಮಾಡ್ತದೆ ಇದು ರೈತರಿಗೆ ಅಥವಾ ಮಣ್ಣಿನ ಫಲವತ್ತತೆಗೆ ಸಂಬಂಧಪಟ್ಟಾಗಿ? ಈಗ ಸಾವಯವ ಇಂಗಾಲದ ಬಗ್ಗೆ ಹೇಳ್ತಾ ಭೂಮಿಯಲ್ಲಿರುವಂತ ಒಂದು ಹ್ಯೂಮಸ್ ಅಥವಾ ಆರ್ಗಾನಿಕ್ ಮ್ಯಾಟರ್ ಅಂತ ಹೇಳ್ತೀವಿ. ಇದು ಭೂಮಿಯಲ್ಲಿ 0.75%ಕ್ಕಿಂತ ಜಾಸ್ತಿ ಇದ್ರೆ ಅದು ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಅಂತ ಹೇಳ್ತೀವಿ. ನಾವು ಈಗ ಯಾವುದೇ ನಾವು ಸಾವಯವ ವಸ್ತುಗಳು ಹಾಕ್ತೀವಿ, ಹಾಕಿದಾಗ ಮಣ್ಣಿನಲ್ಲಿ ಅಸಂಖ್ಯಾತ ಸೂಕ್ಷ್ಮ ಜೀವಿಗಳು ಇರ್ತವೆ. ಅವು ಈ ನಾವು ಹಾಕದಂತ ಸಾವಯವ ವಸ್ತುಗಳನ್ನ ವಿಭಜನೆ ಮಾಡಿ ಒಂದು ಸರಳ ರೂಪದ ಸಾವಯವ ಪದಾರ್ಥಗಳನ್ನಾಗಿ ಮಾರ್ಪಾಡು ಮಾಡ್ತವೆ. ಅದರಿಂದ ಪೋಷಕಾಂಶಗಳು ಬಿಡುಗಡೆಯಾಗ್ತವೆ. ಈ ಸಾವಯವ ಇಂಗಾಲದ ಪ್ರಮಾಣವನ್ನ ಮಣ್ಣಿನಲ್ಲಿ ಜಾಸ್ತಿ ಮಾಡಬೇಕಾದ್ರೆ ಒಂದೇದಾಗಿ ಮಣ್ಣಿನಲ್ಲಿ ಯಾವ ಪ್ರಮಾಣದಲ್ಲಿ ಸಾವಯವ ಇಂಗಾಲದ ಎಷ್ಟಿದೆ ಅಂತ ಒಂದೇದಾಗಿ ಪರೀಕ್ಷೆ ಮಾಡಬೇಕಾಗುತ್ತೆ. ಯಾಕಾಗಿ ಪರೀಕ್ಷೆ ಮಾಡದೆ ನಾವು ಅದು ಕಡಿಮೆ ಇದೆಯೋ ಹೆಚ್ಚಿದೆಯೋ ಅಥವಾ ಮಧ್ಯಮ ಇದೆಯೋ ಅಂತ ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾದಂತ ಮಾತು. ಒಂದು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಆದ್ಮೇಲೆ ಅದರಲ್ಲಿ ಕಡಿಮೆ ಇದ್ದಾಗ ನಾವು ಈಗ ಭೂಮಿಗೆ ಹೇರಳವಾಗಿ ಸಾವಯವ ಪದಾರ್ಥಗಳನ್ನು ಈ ಕೊಟ್ಟಿಗೆ ಗೊಬ್ಬರ ಇರಬಹುದು ಅಥವಾ ಕಂಪೋಸ್ಟ್ ಗೊಬ್ಬರ ಇರಬಹುದು ಅಥವಾ ಎರೆಹುಳು ಗೊಬ್ಬರವನ್ನು ಹಾಕ್ಬೇಕು. ಒಂದು ಎರಡನೇದಾಗಿ ಈಗ ಹಸಿರೆಲ್ಲ ಗೊಬ್ಬರಗಳು ಬೆಂಚ ಇರಬಹುದು ಅಥವಾ ಸೆಣಬಿರಬಹುದು, ಇವನ್ನು ಭೂಮಿಯಲ್ಲೇ ಬೆಳೆದು ಅದು ಹೂವಾಡೋಕ್ಕಿಂತ ಪೂರ್ವದಲ್ಲಿ ಅಂದ್ರೆ 45 ಅಥವಾ 50 ದಿನಗಳ ಹಂತದಲ್ಲಿದ್ದಾಗ ಭೂಮಿಗೆ ಕಟಾವು ಮಾಡಿ ಭೂಮಿಯಲ್ಲಿ ಮರುಪೂರ್ಣ ಮಾಡಬೇಕು ಬಂದು, ಅಥವಾ ಭೂಮಿಯ ನಮ್ಮ ಇರುವಂತಹ ಕ್ಷೇತ್ರದ ಸುತ್ತಲೂ ಇದು ಗೊಬ್ಬರದ ಗಿಡ ಗ್ಲಿರಿಸಿಡಿಯ ಅಂತ ಹೇಳ್ತೀವಿ ಅದನ್ನು ಬೆಳೆದು ಅದರ ಟೊಂಗೆಯನ್ನ ಭೂಮಿಗೆ ಹಾಕಬೇಕು. ಮೂರನೇದಾಗಿ ಈಗ ಕೆಲವೊಂದು ಹಿಂಡಿಗಳು ಇಂಥವು ಇರ್ತವೆ, ಈ ಒಂದು ನೀಮ್ ಕೇಕ್ ಇರ್ಬೋದು ಅಥವಾ ಕೆಸರು ಕೇಕ್ ಇರ್ಬೋದು, ಶೇಂಗಾ ಹಿಂಡಿಗಳು ಇವೆಲ್ಲವನ್ನು ಭೂಮಿಗೆ ಮರುಪೂರ್ಣೆ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಕೆಲವೊಂದು ನೈಸರ್ಗಿಕ ಕೃಷಿಯಲ್ಲಿ ಜೀವಾಮೃತ, ಘನ ಜೀವಾಮೃತ ಇಂಥದ್ದೆಲ್ಲವನ್ನು ತಯಾರು ಮಾಡಿ ಬೆಳೆಗಳಿಗೆ ಒದಗಿಸ್ತಾರೆ. ಇವೊಂದೂ ಸಹ ಭೂಮಿಯಲ್ಲಿ ಸಾವು ಇಂಗಾಲ ಪ್ರಮಾಣ ಜಾಸ್ತಿ ಆಗಿರ್ತವೆ. ಮತ್ತು ಅದರ ನಂತರ ನಾವು ದ್ವಿದಳ ಧಾನ್ಯ ಆಧಾರಿತ ಬೆಳೆ ಪದ್ಧತಿಯನ್ನ ಕೈಕೊಳ್ಬೇಕು. ಅಂದ್ರೆ ಮುಂಗಾರಲ್ಲಿ ಏಕದಳ ಇದ್ರೆ ಹಿಂಗಾರಲ್ಲಿ ದ್ವಿದಳ ಧಾನ್ಯ ಬೆಳೆಗಳನ್ನ ತೆಗೆದುಕೊಳ್ಬೇಕು. ಬೆಳೆಗಳ ಕಾಲ್ಗೈ ಪದ್ಧತಿಯನ್ನ ಮಾಡಬೇಕು. ಮತ್ತು ಅಂತರ್ ಬೇಸಾಯ ಪದ್ಧತಿಯನ್ನು ಸಹ ನಾವು ಕೈಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಭೂಮಿಯಲ್ಲಿ ಸಾವಯವ ಇಂಗಾಲದ ಪ್ರಮಾಣವನ್ನ ನಾವು ಜಾಸ್ತಿ ಮಾಡಬಹುದು. ಅದರ ಜೊತೆಗೆ ಭೂಮಿಗೆ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ಸಹ ಭೂಮಿಗೆ ಕೊಡಬೇಕಾಗತ್ತೆ. ಸಾವಯವ ಇಂಗಾಲ ಚೆನ್ನಾಗಿದ್ರು ಸಹ ಎಲ್ಲಾ ಪೋಷಕಾಂಶಗಳನ್ನ ಶಿಫಾರಸು ಮಾಡಿದಂತ ಪೋಷಕಾಂಶಗಳನ್ನ ಕೊಡಬೇಕಂತ ಹೇಳ್ತಿರ್ತಾವ. ಕೊಡಬೇಕಾಗತ್ತೆ. ಈಗ ನಿಮ್ಮಲ್ಲಿ ಮಣ್ಣಿನ ಮಾದರಿಗಳನ್ನ ರೈತರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಂದು ಕೊಟ್ರೆ ಎಷ್ಟು ಚಾರ್ಜ್ ಮಾಡ್ತೀರಿ ಒಂದು ಸ್ಯಾಂಪಲ್ ಅನ್ನ ಪರೀಕ್ಷೆ ಮಾಡಿ ಕೊಡ್ಲಿಕ್ಕೆ? ಈಗ ಮಣ್ಣಿನ ಮಾದರಿಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ನಾವು ಹಲವಾರು ವರ್ಷಗಳಿಂದ ಇದು ಒಂದೇ ರೇಟ್ ಅನ್ನು ಇದೆ. ಯಾಕಂದ್ರೆ ರೈತರ ಇದನ್ನು ಗಮನದಲ್ಲಿಟ್ಕೊಂಡು ನಾವು ಯಾವುದೇ ರೀತಿಯಂತ ಇದರಲ್ಲಿ ಬದಲಾವಣೆಯನ್ನ ಮಾಡಿಲ್ಲ. ಪ್ರತಿ ಮಾದರಿಗೆ ನಾವು 5-6 ಪ್ಯಾರಾಮೀಟರ್ ಅನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ 200 ರೂಪಾಯಿ ಚಾರ್ಜ್ ಅನ್ನ ಮಾಡ್ತೀವಿ. ಅದೇ ನೀರಿಗಾದ್ರೆ ಪ್ರತಿ ಮಾದರಿಗೆ 100 ರೂಪಾಯಿ ಚಾರ್ಜ್ ಅನ್ನು ಮಾಡಲಾಗ್ತದೆ. ಈಗ ನೀರು ಅಂತಂದ್ರೆ ನೀರಿನಲ್ಲಿ ಏನ್ ಪರೀಕ್ಷೆ ಮಾಡ್ತಾರೆ? ನೀರು ತಂದು ಕೊಟ್ರೆ ಈ ನೀರಾವರಿ ನೀರನ್ನ ತಂದು ಕೊಟ್ರೆ ಅದರಲ್ಲಿ ಏನ್ ಪರೀಕ್ಷೆ ಮಾಡ್ತಿರ್ತಾವ? ನೀರಾವರಿ ನೀರಲ್ಲಿ ಮುಖ್ಯವಾಗಿ ಅದರಲ್ಲಿರುವಂತ ರಸಸಾರ, ಕರಗಿದಂತ ಲವಣಾಂಶ, ಮತ್ತೆ ಕಾರ್ಬನೇಟ್ಸ್ ಅಂತ ಹೇಳ್ತೀವಿ, ಬೈಕಾರ್ಬನೇಟ್ಸ್, ದೆನ್ ಕ್ಲೋರೈಡ್ಸ್, ದೆನ್ ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ, ಮತ್ತು ನೀರಿನಲ್ಲಿ ಕ್ಷಾರತೆಯನ್ನು ಸಹ ಪರೀಕ್ಷೆ ಮಾಡಲಾಗ್ತದೆ. ಹೇಗೆ ನಮ್ಮ ಭಾಗದಲ್ಲಿ ಬೋರ್ ನೀರುಗಳ ಒಂದು ಸ್ಯಾಂಪಲ್ ಗಳನ್ನ ರೈತರು ತಂದು ಕೊಡ್ತಿರ್ತಾರೆ, ಈ ಒಂದು ಸ್ಯಾಂಪಲ್ ಗಳನ್ನ ಅನಲೈಸಿಸ್ ಮಾಡಿದಾಗ ನಿಮಗೆ ಏನು ಒಂದು ಫಲಿತಾಂಶಗಳು ಗೊತ್ತಾಗ್ತದೆ? ಯಾವ ರೀತಿ ಇದೆ ಅಂತಕ್ಕಂತ ನೀರು, ನಮ್ಮಲ್ಲಿ ಇರ್ತಕ್ಕಂತ ನೀರು ಚೆನ್ನಾಗಿದೆ ಅಂತ ಹೇಳ್ತಿರ್ತಾವು, ಉಪ್ಪಿನ ಅಂಶದಿಂದ ಜಾಸ್ತಿ ಇದೆ ಅಂತ ಹೇಳ್ತೀರಾ, ನೀರಾವರಿ ಮಾಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ತೀರಾ, ಹೇಗೆ ನೀರು ಈ ಭಾಗದಲ್ಲಿ ಇದೆಲ್ಲ? ಈ ಭಾಗದ ಬೋರ್ವೆಲ್ ಸಾಕಷ್ಟು ಬೋರ್ವೆಲ್ ಅಲ್ಲಿ ಇದರಲ್ಲಿ ಕೆಲವೊಂದು ಸೋಡಿಯಂ ಪ್ರಮಾಣ ಜಾಸ್ತಿ ಇದೆ. ಅಂದ್ರೆ ಕೆಲವೊಂದರಲ್ಲಿ SAR ಅಂತ ಕರಗಿದ ಲವಣಾಂಶ ಏನಿದೆಯಲ್ಲ ಒಂದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಇದೆ ಒಂದು ಟೈಪ್ ನೀರಿಂದು. ಎರಡನೇ ಇದರಲ್ಲಿ ನೀರಿನಲ್ಲಿ ಕ್ಷಾರತೆ ಪ್ರಮಾಣನೂ ಸಹ ಕೆಲವೊಂದು ನೀರಿನಲ್ಲಿ 2.5 ಕ್ಕಿಂತಲೂ ಮಿಲಿಕ್ವಿನ್ ಪರ್ ಲೀಟರ್ ಅಂತ ಹೇಳ್ತೀವಿ, ಅದು ಸಹ ಕೆಲವೊಂದು ಮಣ್ಣಿನ ನೀರಿನ ಮಾದರಿಯಲ್ಲಿ ಜಾಸ್ತಿ ಇರುವುದು ಕಂಡು ಬಂದಿದೆ. ಈಗ ರೈತರು ನೀರು ತಂದು ಕೊಡ್ತಾರೆ, ಮಾದರಿಯನ್ನ ಪರೀಕ್ಷೆ ಮಾಡ್ತಾರೆ, ಅದನ್ನ ಬಳಸಲಿಕ್ಕೆ ಯೋಗ್ಯ ಅಥವಾ ಅಯೋಗ್ಯ ಇದೆ ಅಂತಂದಾಗ ರೈತರು ಕೆಲವೊಮ್ಮೆ ಅನಿವಾರ್ಯವಾಗಿ ನೀರು ಬಳಸಲಿಕ್ಕೆ ಯೋಗ್ಯ, ನೀರಾವರಿಗೆ ಯೋಗ್ಯ ಇರುವುದಿಲ್ಲ, ಅಂತ ನೀರನ್ನ ನೀರಾವರಿ ಮಾಡಿಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಏನು ಅನಾಹುತಗಳಾಗುವ ಸಾಧ್ಯತೆ ಇರ್ತವೆ? ರೈತರಿಗೆ ಯಾವ ರೀತಿ ಲಾಸ್ ಆಗತ್ತಲ್ಲ? ಇದು ಫಸ್ಟ್ ಇದು ಈ ರೀತಿ ಇದು ಸನ್ನಿವೇಶದಲ್ಲಿ ಸ್ವಲ್ಪ ಇದು ಮ್ಯಾನೇಜ್ ಮಾಡೋದು ಕಷ್ಟಕರ ಅಂತ ಹೇಳ್ತೀವಿ. ಅದರಿಂದ ಪ್ರತಿಯೊಬ್ಬರು ರೈತರು ನಾವು ಬಾನುಲಿ ಕೇಂದ್ರ ಆಗಿರ್ಬಹುದು ಅಥವಾ ಬೇರೆ ಬೇರೆ ಸಮೂಹ ಮಾಧ್ಯಮಗಳ ಮೂಲಕ ನೀವು ನೀರನ್ನ ಕೊಡೋಕ್ಕಿಂತ ಮೊದಲು ಮಣ್ಣಿನ ಮಾದರಿಯನ್ನು ಪರೀಕ್ಷೆ ಮಾಡಿಸಿ, ನೀರಿನ ಮಾದರಿಯನ್ನು ಪರೀಕ್ಷೆ ಮಾಡಿಸಿ, ಅವುಗಳ ಆಧಾರದ ಮೇಲೆ ನಿಮ್ಮ ಬೆಳೆಗೆ ಇದು ಸೂಕ್ತ ಇದೆಯೋ ಅಂತ ಇಲ್ಲವೋ ಅವುಗಳನ್ನು ಅರಿತು ನೀವು ಮಾಡ್ರಿ. ಯಾಕಂದ್ರೆ ಈ ನೀರನ್ನ ಅತಿಯ ನಾವು ಅಮೃತ ಅಂತ ಹೇಳ್ತೀವಿ, ಅತಿಯಾದ ಅಮೃತ ಅಂತ ಹೇಳಿಕೊಳ್ಳೋದು ವಿಷವಾಗಿ ಅಮೃತವು ವಿಷ ಅಂತ ಹೇಳ್ತಾರೆ, ವಿಷ ಅಂತ ಪರಿಗಣಿಸ್ತವೆ. ಆದ್ರಿಂದ ಈ ಬೆಳೆಗೆ ಎಷ್ಟು ನೀರ್ ಬೇಕೋ ಅಷ್ಟನ್ನೇ ನಾವು ನೀರನ್ನ ಕೊಡ್ಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶ ಇರಬಹುದು, ಅಲ್ಲಿ ಏನಾಗುತ್ತೆ ತಗ್ಗು ಪ್ರದೇಶವಾದ್ರಿಂದ ಈ ಕೆನಲ್ಗಳು ಉಂಟ ಏನಾಗುತ್ತೆ ನೀರ್ ಹರಿದು ಬರ್ತಾನೆ ಇರ್ತವೆ. ಆದ್ರಿಂದ ಇದು ಕೆಳಭಾಗ ತಗ್ಗು ಭಾಗದಲ್ಲಿ ನೀರು ಸಂಗ್ರಹಣವಾಗಿ ಜೌಗು ಭೂಮಿಯಾಗಿ ಮಾರ್ಪಾಡಾಗ್ತದೆ. ನಂತರ ಸೌಳ ಭೂಮಿ, ನಂತರ ಕೆಲವು ವರ್ಷಗಳ ನಂತರ ಕ್ಷಾರ ಭೂಮಿಯಾಗಿ ಮಾರ್ಪಾಡಾಗುತ್ತದೆ. ಇಂಥ ಭೂಮಿ ಒಮ್ಮೆ ಡೆವಲಪ್ ಆದ ನಂತರ ಇದನ್ನು ನಿರ್ವಹಣೆ ಮಾಡುವುದು ಅತ್ಯಂತ ಕಷ್ಟಕರವಾದಂತಹ ಸನ್ನಿವೇಶ ನಿರ್ಮಾಣ ಮಾಡುತ್ತದೆ. ನೀರಾವರಿ ನೀರಿನಲ್ಲಿ ಈಗ ಟೆಸ್ಟ್ ಮಾಡಿದಾಗ ಅಲ್ಲಿ ಒಂದು ಸೋಡಿಯಂ ಅಂಶ ಜಾಸ್ತಿ ಇದ್ದಾಗ ಬೆಳೆನೂ ಕೆಡುವುದಲ್ಲದೆ ಭೂಮಿನೂ ಕೆಟ್ಟು ಹೋಗುವ ಸಾಧ್ಯತೆ ಇರ್ತವೆ. ಹೌದು, ಮೇಲಿಂದ ಮೇಲೆ ನೀರನ್ನ ಬಳಸೋದ್ರಿಂದ. ಹೌದು, ತಾವು ಸರಿಯಾಗಿ ಹೇಳಿದ್ರಿ. ಆದ್ರಿಂದ ಇಂಥ ನೀರನ್ನು ಕಡಿಮೆ ತರಗತಿ ಅಂತ ದರ್ಜೆಯ ನೀರಂತ ಕರಿತೀವಿ. ಇಂಥ ನೀರನ್ನು ನಾವು ರಿಪೀಟೆಡ್ ಟೈಮ್ ಜಾಸ್ತಿ ಕೊಡೋದ್ರಿಂದ ಏನಾಗುತ್ತದೆ, ಒಂದನೇದಾಗಿ ಪ್ರಾರಂಭಿಕ ಹಂತದಲ್ಲಿ ಇಳುವರಿ ಬಂದ್ಬಿಡುತ್ತೆ. ನಂತರ 7-8 ವರ್ಷ, ಒಂದು 10 ಇಯರ್ಸ್ ಆದ್ಮೇಲೆ ಕಂಪ್ಲೀಟ್ ಅಂತ ಭೂಮಿಯಲ್ಲಿ ಯಾವುದೇ ಮುಂದೆ ಬೆಳೆಯನ್ನು ಬೆಳೆಯಲಾರದಂತ ಸನ್ನಿವೇಶ ನಿರ್ಮಾಣ ಆಗ್ತವೆ. ಆದ್ರಿಂದ ಪ್ರತಿಯೊಂದು ರೈತರು ಪ್ರಾರಂಭಿಕ ಹಂತದಲ್ಲಿ ತಾವು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕು. ಅಂದ್ರೆ ಮನೆ ನೀರಿನ ಮಾದರಿಯನ್ನು ಪರೀಕ್ಷೆ ಮಾಡಿಸಿ ಹಾಗಾಗಿ ಕೆಲವೊಂದು ಸರೆಗಳ ಮೂಲಕ ಅದಕ್ಕೆ ನಿರ್ವಹಣಾ ಕ್ರಮವನ್ನ ಅನುಸರಿಸಿ ಮಾಡದ ಮುಂದೆ ಆಗುವಂತ ಅನಾಹುತವನ್ನ ತಪ್ಪಿಸಬೇಕು ಅಂತ ನಾನು ಹೇಳಬಲ್ಲ. ಈಗ ನೀರಿನ ಮಾದರಿ ಮತ್ತು ಮಣ್ಣಿನ ಮಾದರಿಯನ್ನು ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಂದು ಕೊಟ್ಟರೆ ಎಷ್ಟು ದಿವಸದಲ್ಲಿ ಅವರಿಗೆ ಫಲಿತಾಂಶ ಕೊಡ್ತೀರಿ ರೈತರಿಗೆ? 10-15 ದಿನದಲ್ಲಿ ನಾವು ಸಾಮಾನ್ಯವಾಗಿ ಫಲಿತಾಂಶವನ್ನು ರೈತರಿಗೆ ಕೊಡ್ತೀವಿ. ಇನ್ನು ರೈತರು ತಮಗೆ ಅರ್ಜೆಂಟ್ ಆಗಿ ತುರ್ತಾಗಿ ಬೇಕಿದೆ ಅಂದ್ರೆ ಒಂದು ವಾರದಲ್ಲೂ ಸಹ ಕೆಲವೊಂದು ರೈತರಿಗೆ ಮಾದರಿ ವಿಶ್ಲೇಷಣೆ ಮಾಡಿ ಅವರಿಗೆ ಶಿಫಾರಸನ್ನು ಮಾಡಿದಂತಹ ಉದಾಹರಣೆಗಳು ಸಾಕಷ್ಟು ಇದೆ. ಹೇಗೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮಣ್ಣು ಮಾದರಿಗಳು ನೀರಿನ ಮಾದರಿಗಳು ಬರ್ತಾ ಇರ್ತಾವ? ಹೇಗೆ ತಿಂಗಳಲ್ಲಿ ಎಷ್ಟು ಮಾದರಿಗಳು ಬರ್ತಿರ್ತಾವೆ? ರೈತರು ಯಾವ ರೀತಿ ಕೆಲಸ ನಡೆದಿದೆ ಅಂತಿರ್ತಾವ? ರೈತರು ಯಾವ ರೀತಿ ಪ್ರಯೋಜನ ಪಡ್ಕೋತಾ ಇದ್ದಾರೆ? ಈಗ ಮೊದಲು ಸಾಮಾನ್ಯವಾಗಿ ನಾವು ತಿಂಗಳಲ್ಲಿ ಹೇಳಲಿಕ್ಕೆ ಒಂದು ಸರಿಯಾದ ಅಂಕೆ ಸಿಗಲ್ಲ. ವಾರ್ಷಿಕವಾಗಿ ನಮಗೆ ಒಂದು 500-600 ಮಣ್ಣಿನ ಮಾದರಿ, 100-150 ನೀರಿನ ಮಾದರಿಯನ್ನ ನಾವು ಸಾಮಾನ್ಯವಾಗಿ ವಿಶ್ಲೇಷಣೆ ಮಾಡಿ ಅವರಿಗೆ ರೈತರಿಗೆ ಸರಿಯಾದ ಮಾಹಿತಿಯನ್ನ ನಾವು ಕೃಷಿ ವಿಜ್ಞಾನದಿಂದ ರಾಯಚೂರು ವತಿಯಿಂದ ಮಾಡ್ತೀವಿ. ಮೊದ್ಲು ಏನಾಗಿತ್ತು ಅಂದ್ರೆ 3-4 ವರ್ಷದಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಲ್ಲಿ ಮಣ್ಣು ಪ್ರಯೋಗಾಲಯ ಬಂದ್ ಆಗ್ಬಿಟ್ಟು ನಿಂತು ಹೋಗ್ಬಿಟ್ಟಿತ್ತು. ಆದ್ರಿಂದ ರೈತರಿಗೆ ಸರಿಯಾದ ತಿಳುವಳಿಕೆ ಅಥವಾ ಮಾರ್ಗದರ್ಶನ ಇದ್ದಿದ್ದಿಲ್ಲ. ಆದ್ರಿಂದ ಈಗ ಕೃಷಿ ವಿಜ್ಞಾನಕ್ಕಿಂತ ರಾಯಚೂರಿಗೆ ಬರುವಂತ ಮಣ್ಣು ಮತ್ತು ನೀರಿನ ಮಾದರಿ ಸ್ವಲ್ಪ ಕಡಿಮೆ ಆಗಿತ್ತು. ಈಗೀಗ ಏನಾಗಿದೆ, ಅವರಿಗೆ ಇಲ್ಲಿ ಒಂದು ಸೌಲಭ್ಯ ಇದೆ ಅಂತ ಮನವರಿಕೆ ಆಗಿ ರೈತರು ತಾವಾಗೆ ನಮಗೆ ಫೋನ್ ಮೂಲಕ ಅಥವಾ ನೇರವಾಗಿ ನಮ್ಮ ರೈತರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ತಮ್ಮ ಜಮೀನಿನ ಮಣ್ಣಿನ ಮಾದರಿ ನೀರಿನ ಮಾದರಿಯನ್ನು ಕೊಡ್ತಾರೆ. ಈ ಕೋವಿಡ್ ಸಂದರ್ಭದಲ್ಲಿ ಅವರಿಗೆ ಕೃಷಿ ನಾವೇ ಈಗ ತಿಳಿಸ್ಬಿಟ್ಟಿದ್ದೇವೆ. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಯಾರು ತಾವು ಬರುವಂತದ್ದು ಈಗ ಅವಶ್ಯಕತೆ ಇಲ್ಲ. ಅನಿವಾರ್ಯ ಸಂದರ್ಭದಲ್ಲಿ ತಾವು ಫೋನಿನ ಮೂಲಕ ನಮ್ಮ ಕೃಷಿ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂತ ಮಣ್ಣಿನ ಸಂರಕ್ಷಣೆ ಇರ್ಬೋದು, ಅದಕ್ಕೆ ಬೇರೆ ಬೇರೆ ಬೆಳೆ ಪದ್ಧತಿಗಳು ಇರ್ಬೋದು, ಅಥವಾ ಇನ್ನಿರುತ್ತೆ ಕೃಷಿಗೆ ಸಂಬಂಧಿಸಿದಂತ ಎಲ್ಲಾ ಸರಿಗಳು ಮತ್ತು ಕೃಷಿಗೆ ಪೂರಕವಾದ ಚಟುವಟಿಕೆಗಳ ಬಗ್ಗೆ ತಾವು ನೇರವಾಗಿ ಫೋನಿನ ಮೂಲಕ ಮಾತಾಡಿ ಸಲಹೆಗಳನ್ನು ಪಡೆಯಬಹುದು ಅಂತ ನಾವು ಈಗಾಗಲೇ ದಿನಪತ್ರಿಕೆಗಳಲ್ಲಿ ಈಗ ಒಂದು ವಾರದ ಹಿಂದೆನೆ ಅವರಿಗೆ ಮಾಹಿತಿಯನ್ನು ರವಾನೆ ಮಾಡಿದ್ದೇನೆ. ಒಳ್ಳೇದು ಡಾಕ್ಟರ್ ಎಸ್ ಎನ್ ಭಟ್ ಅವರೇ. ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಜೊತೆಗೆ ಮಣ್ಣಿನ ಪರ್ವತ ಬಗ್ಗೆ ಕೆಲವೊಂದಿಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಫೋನ್ ಸಂಖ್ಯೆಯನ್ನು ಹೇಳಿ ನಮ್ಮ ರೈತರಿಗೆ. ಮಣ್ಣು ವಿಜ್ಞಾನಿಯಾಗಿ ಮಣ್ಣಿನ ಸಮಸ್ಯೆಗಳನ್ನ ನಿಮಗೆ ರೈತರು ಕೇಳಿ ಪರಿಹಾರ ಪಡ್ಕೊಳಕ್ಕೆ ನಿಮ್ಮ ಫೋನ್ ಸಂಖ್ಯೆಯನ್ನ ಕೊಡಿ ಅವರಿಗೆ. ನನ್ನ ವೈಯಕ್ತಿಕ ದೂರವಾಣಿ ಸಂಖ್ಯೆ 9-8-9-8-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4-4- ಮಣ್ಣು ಪರೀಕ್ಷೆ ಬಗ್ಗೆ ಇರ್ಬೋದು, ನೀರು ಪರೀಕ್ಷೆ ಬಗ್ಗೆ ಇರ್ಬೋದು, ಅಥವಾ ಮಣ್ಣಲ್ಲಿ ಏನಾದ್ರೂ ಸಮಸ್ಯೆ ಇದೆ, ಏನ್ ಮಾಡ್ಬೇಕು ಅದಕ್ಕೆ ಅಂತಕ್ಕಂತ ವಿಚಾರಗಳನ್ನ ಕೇಳೋದಿತ್ತಂದ್ರೆ ಈ ಒಂದು ಡಾಕ್ಟರ್ ಎಸ್ ಎನ್ ಭಟ್ ಅವರ ಫೋನ್ ಸಂಖ್ಯೆನ ಸಂಪರ್ಕ ಮಾಡಿ, ಇವರು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಲ್ಲಿ ಮಣ್ಣು ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇವರ ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಿ ರೈತರು ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳೋಣ. ಒಳ್ಳೇದು ಡಾಕ್ಟರ್ ಭಟ್ರೆ, ಮಾಹಿತಿಯನ್ನ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ, ಮಣ್ಣಿನ ಫಲವತ್ತತೆ ಕುರಿತು ಡಾಕ್ಟರ್ ಎಸ್ ಎನ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ.

ಮತಿಯಾಗಿರಲು ಹವನ ತುಂಬಿದ್ದ ಮಡವಿನೂ ಧುಮಕದಂತಲಿ ಹೌದು ಗೋರತನದಲ್ಲಿ ಧಾರಿದ್ರಿತನವರು ಪಾರುಗಾಲನು ಶಿವಪುರೀಷ ಸುಳು ಜನ್ಮ ಏ ತಳು ಕಷ್ಟ ಬಡತ ನಾವು ಸುಳು ಜನ್ಮ ಕಡು ಕಷ್ಟ ಬಡತ ನಾವು ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೆ ನಿನ್ನ ಧ್ಯಾನ ಮಾಡುವೇನಮ್ಮ ಶ್ರೀ ಊರಿಗಮ್ಮ ನೀನು ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೆ ನಿನ್ನ ಧ್ಯಾನ ಮಾಡುವೇನಮ್ಮ ಆರ್ತಿಯೋಳ್ ಗುಡಿಯ ಗಾತ್ರಿಯೋಳ್ ಗುಡಿಯ ಗುಡಿಯ ಗೋಪುರವ ಸತ್ಯವಂತಳ ಪೂಜೆ ಸಂಭ್ರಮವ ಉತ್ತಮ ಶ್ರೀ ಪುರುಷರವ ಮುತ್ತೈದರೆಲ್ಲರೂ ನೆರೆದು ಭಕ್ತಿಯಿಂದಲೇ ಕಳಸವ ಪಿಡಿದು ಮುತ್ತೈದರೆಲ್ಲರೂ ನೆರೆದು ಭಕ್ತಿಯಿಂದಲೇ ಕಳಸವ ಪಿಡಿದು ಛತ್ರ ಚಾಮರ ಪಲ್ಲಕ್ಕಿ ಶುಭದಿಂದ ನಿನ್ನ ಸೇವೆ ಮಾಡುವಾರು ನೀನು ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೆ ನಿನ್ನ ಧ್ಯಾನ ಮಾಡುವೆನಮ್ಮ ಆ ಇಪ್ಪತ್ತೊಂದಿನ ಒಂದತ್ತು ಹಿಡಿಯುವರು ಇಪ್ಪತ್ತೊಂದಿನ ಒಂದತ್ತು ಹಿಡಿಯುವರು ದರ್ಪ ಕಾರ್ಯ ನಿನಗೆ ದರ್ಪದಿಂದಲೇ ಸೇವೆಗೈಯುವರು ದೇವಿಗೆ ಶರಣ ಹೋಗುವರು ನೀವು ನಿಜಮ್ಮ ನೀನು ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೆ ನಿನ್ನ ಧ್ಯಾನ ಮಾಡುವೆನಮ್ಮ ತಾಳಮೇಳ ಡೊಳ್ಳು ಚೌಡಿಕಿ ತಾಳಮೇಳ ಡೊಳ್ಳು ಚೌಡಿಕಿ ಬಾರಿಸೂತ ನಿನಗವ್ವ ಮೇಲ್ಪಾಯ ಸ ಭಂಡಾರ ಧರಿಸೂತ ಒಳಗೆ ಹೋಗುತ್ತ ಒಳಗೆ ಹೋಗುತ್ತ ಕೆಳಕ ಸಂಧಾನ ಮಾಡಿದ ಬಳಿಕ ಕಾಯಿ ಕರ್ಪೂರ ಬೆಳಗುತ್ತ ಬೆಳಕ ಸಂಧಾನ ಮಾಡಿದೋ ಬಳಿಕ ಕಾಯಿ ಕರ್ಪೂರ ಬೆಳಗೂತ ಬಂದೂರ ಮುಸಾಲೆ ಗುಡಿಯಾಗೋಗೂತ ದೇವಜ ಮರಿವಾಗೂತ ನೀನು ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೆ ನಿನ್ನ ಧ್ಯಾನ ಮಾಡುವೆ ನಮ್ಮ ಆ ಮಿಂದು ಪೀತಾಂಬ್ರಗಳುಡುತ್ತ ಮಿಂದು ಪೀತಾಂಬ್ರಗಳುಡುತ್ತ ಮಂದಿರದ ಪೂಜಾರಿ ಗಂಧ ಕಸ್ತೂರಿ ಭಂಡಾರ ಧರಿಸುತ್ತ ಗಂಧ ಕಸ್ತೂರಿ ಭಂಡಾರ ಧರಿಸುತ್ತ ನವಲ್ಗಿರಿ ಗಂಟಿಯ ಪಿಡಿದು ತಾಳಮೇಳಾಗಿ ರವಿ ಸಾರಿ ಬಂದು ಎಲ್ಲ ದೇವರಿಗೆ ಮರಿ ಹೋಗುತ್ತ ತಾಳಮೇಳಾಗಿ ರವಿ ಸಾರಿ ಬಂದು ಗುಡಿಯೊಳಗೋಗುತ್ತ ದೇವಿಗೆ ಮರಿ ಹೋಗುತ್ತ ನೀನು ಪಾಲಿಸಬೇಕಮ್ಮ ಮರಿ ಹೋಗುತ್ತ ದೇವಿ ಒಂದು ಪುಷ್ಪ ಕೊಡುತ್ತ ಪೂಜಾರಿ ಶರಣ ಹೋಗುತ್ತ ತ್ರೀವೂಲಿಗಮ್ಮ ನೀನು ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೆ ನಿನ್ನ ಧ್ಯಾನ ಮಾಡುವೆ ನಮ್ಮ ಮಾಯಾದ ಪೂಜಾರ ನಿಲ್ಲಿಸಿ ಮಾಯಾದ ಪೂಜಾರ ನಿಲ್ಲಿಸಿ ಸತಿಪಾಠಿಗಳಿಂದ ಮೇಲ್ಪಾಯಾಸ ತಿರುಗಿಸಿ ಕಂಕಣ ಕೈಯಾಗಿ ಭಕ್ತರಿಗೆ ತೋರಿಸಿ ಮೂರು ಸತ್ಯ ಭವ ಶರೀಸ ಕೊಂಡವ ನಳಸಿ ಕೋಯಂಬಾರ್ಗೋಳಾರಿಸಿ ಪವಾಡ ಜಲಸಿ ನೀನು ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೆ ನಿನ್ನ ಧ್ಯಾನ ಮಾಡುವೆ ನಮ್ಮ ಜಾತ್ರಿಯ ಮಂದಿ ಪುರುಷದ ಮಂದಿ ಮೇಲ್ಭಕ್ತರೆಲ್ಲರೂ ಕೂಡಿ ನಿಮ್ಮ ಸೇವೆ ಮಾಡಿಸಿ ಜಾತ್ರಿ ಮಂದಿ ಪುರುಷರ ಮಂದಿ ಅಗಲಿರುವ ನಿಮ್ಮ ಸೇವೆ ಮಾಡುವರಮ್ಮ ಕಾಯಿ ಕೊಡುವರು ಸ್ತೋತ್ರ ಮಾಡುವರು ಮಾಡುವರು ಹರಿಯೋಳಾರವೇಲಿ ಕರ್ತು ಶ್ರೀ ರೇಣುಕ ಏ ಹರಿಯೋಳಾರವೇಲಿ ಕರ್ತು ಶ್ರೀ ರೇಣುಕ ನಿತ್ಯ ಪೂಜೆ ಗೊಂಬುವ ಮಮ್ಮಾಯಿ ಪರಶುರಾಮನ ತಾಯಿ ನೀನು ಪಾಲಿಸಬೇಕಮ್ಮ ನವಲ್ಗಿರಿ ಗಂಟಿಯ ಪಿಡಿದು ತಾಳಮೇಳಾಗಿ ರವಿ ಸಾರಿ ಬಂದು ಎಲ್ಲ ದೇವರಿಗೆ ಮರಿ ಹೋಗುತ್ತ ಬಂದು ಗುಡಿಯ